ನಾನು ಅಷ್ಟು ಹೇಳಿದೆ, ಕೃಷಿ ಒಂದು ಉದ್ದಿಮೆ ಆದ್ರೆ ಮಾತ್ರ ಲಾಭದಾಯಕ ಆದ್ರೆ ಸಾಧ್ಯ. ಆ ಜಾಗಕ್ಕೆ ನಿಮಗೇನಾದ್ರೆ ಒಂದು ಕೆ ಜಿ ಎರೆಹುಳಗೆ ಎಷ್ಟು ಕೇಳ್ಬೋದು, ಒಂದು ಕೆ ಜಿ ಎರೆಹುಳಕ್ಕೆ ಎಷ್ಟು ಹುಳ ಬರ್ತಾವೆ ಸರ್? ಸಾಮಾನ್ಯವಾಗಿ ಕೇಳಿದ್ರೆ ಒಂದು ಕೆ ಜಿ ಎರೆಹುಳ ತಗೊಂಡ್ರೆ 1000 ರಿಂದ 1200 ಹುಳ ಬರ್ತಾವೆ. ನೀವು ಎರಡೇ ಹುಳ 3 ತಿಂಗಳು ಮೇಂಟೈನ್ ಮಾಡಿದ್ರೆ ಅವೇ ಆಗ್ಬಿಡ್ತಾವೆ ಹತ್ತತ್ರ ಒಂದು ಕೆ ಜಿ. ಅದಕ್ಕಂದ್ರೆ ಅದನ್ನ ನೀವು ರೈತರಿಗೆ ಬೇಕಾದಾಗ ಇತರೆ ಬೇರೆ ರೈತರಿಗೆ ಮಾರಾಟ ಮಾಡಬಹುದು. ಈಗ ಉದಾಹರಣೆಗೆ ಒಂದು ಅಡಿ ಚದರ ಅಡಿ ಕೇಳಿದ್ರೆ ಒಂದು 20-25 ಹುಳ ಇದ್ರೆ ಮಾತ್ರ ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ಹೆಚ್ಚಿಗೆ ಆದ್ರೆ ಅವುಗಳನ್ನ ನೀವು ರೈತರಿಗೆ ಮಾರಾಟ ಮಾಡಬಹುದು ಒಂದು ದೃಷ್ಟಿಯಿಂದ, ಅಥವಾ ಬೇರೆ ಜಮೀನಿಗೆ ನೀವು ಅದನ್ನ ಬಳಸ್ಕೋ. ಉದಾಹರಣೆಗೆ ನೀವು ಶುಗರ್ ಕೇನಿಗೆ ಬಳಸ್ತೀವಿ, ಕಬ್ಬಿಗೆ ಬಳಸ್ತೀನಿ ಸರ್, ಈ ತಂತ್ರಜ್ಞಾನ ಬಹಳ ಚೆನ್ನಾಗಿ ಬಳಸ್ಬೋದು, ರೈತರು ಬಳಸ್ತಾ ಇಲ್ಲ. ಯಾಕಂದ್ರೆ ಕಬ್ಬಿನ ರೌದೆ ಹೀಜಾಗಿ ಡಿಕಂಪೋಸ್ ಆಗೋದಿಲ್ಲ ತಮಗೆ ಗೊತ್ತಿರಾಗೆ, ಯಾಕೆಂದ್ರೆ 318% ಲಿಗ್ನಿನ್ ಅಂಶನೇ ಜಾಸ್ತಿ ಇರುತ್ತೆ ಅದು. ಯಾವಾಗ್ಲೂ ನಾವು ಕಾಂಪೋಸ್ಟ್ ಅಂತ ಬರ್ಸಿದ್ರೆ ಎಷ್ಟಿರಬೇಕು ಕಾಂಪೋಸ್ಟ್ ಅಂತಂದ್ರೆ 10:1 ಅಂದ್ರೆ ಆರ್ಗಾನಿಕ್ ಕಾರ್ಬನ್ ಬರೀ 10% ಇರಬೇಕು. ಬಟ್ ಆ ಸೌದರೊಳಗೆ 318% ಲಿಗ್ನಿನ್ ಅಂಶ ಇರೋದ್ರಿಂದ ಕಳಿಲಿಕ್ಕೆ 6-7 ತಿಂಗಳಗಟ್ಟಲೆ ತಗೊಳ್ತೀವಿ, ವರ್ಷಗಟ್ಟಲೆ ತಗೊಳ್ತೈತಿ. ಅಂತವ್ರ ನಾವು ಇದನ್ನ ಕೃಷಿ ಎರೆಹುಳಕ್ಕೆ ಬಹಳ ಚೆನ್ನಾಗಿ ಬಳಸ್ಕೋಬಹುದು ಸರ್ ಅದನ್ನ. ಅದಕ್ಕೆ ನೀವು 10-15 ಕೆಜಿ ಎರೆಹುಳ ಬೇಕಾಗುತ್ತೆ ಎಕರೆಗೆ. ನೀವು ಕೇಳಬೇಕಾದ್ರೆ ನಾವು ಹೇಳ್ಬೇಕನಿಷ್ಟು 25 ಕೆಜಿ ವರೆಗೂ ಬಳಸಿ ಅಂತ ಹೇಳ್ತೀವಿ. ಅಂತ ಒಂದು ಎಕರೆಗೆ 25 ಕೆಜಿ ವರೆಗೆ ಎರೆಹುಳ ಬಳಸಿರಿ, 25,000 ಅಂದ್ರೆ ಅವುಗಳನ್ನ ನೀವು ಜಾಸ್ತಿ ಆದಂತೆಲ್ಲ ಬೇರೆ ಬೇರೆ ಜಮೀನುಗಳಿಗೆ ಬಳಸಲಿಕ್ಕೆ ಅನುಕೂಲ ಆಗುತ್ತೆ. ಕೆಲವೊಂದ್ಸಲ ಕೇಳ್ತಿರ್ತಾರೆ ಸರ್, ಒಂದೊಂದ್ಸಲ ನಾವು ಅಗತಿನೂ ಮಾಡ್ತಿರ್ತೀವಿ, ಅಗತಿ ಮಾಡ್ಬೇಕಾದ್ರೆ ಹುಳ ಸಾಯಲ್ವಾ, ಬೇರೆ ಹುಳ ಬಂದು ತಿನ್ನೋದಿಲ್ವಾ, ಬಹಳಷ್ಟು ರೈತರ ಪ್ರಶ್ನೆ. ನಿಜ ಅಗತಿ ನೀವು ಮಾಡ್ಬೇಕಾದ್ರೆ ಉದಾಹರಣೆಗೆ ನೀವೆಲ್ಲೇ ಜಮೀನಲ್ಲಿ ಬಿಟ್ಟಿರ್ತೀರಿ, ಅಗತಿ ಮಾಡ್ಬಿಡ್ತೀರಿ, ಅಗತಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎರೆಹುಳ ಸತ್ತೋಗ್ಬಿಡ್ತಾರೆ ಸರ್, ಏನ್ ಮಾಡೋದು? ನಿಮಗೆ ಗೊತ್ತಿರಲಿ ಎರೆಹುಳ ಯಾವುದೇ ಕಾರಣಕ್ಕೆ ಸಾಯೋದಿಲ್ಲ, ಸ್ವಾಭಾವಿಕವಾಗಿ ಸಾಯುತ್ತೆ, ಕಟ್ ಆದ್ರೆ ಸಾಯೋದಿಲ್ಲ. ಕಟ್ ಆದ್ರೆ ಎಲ್ಲಿ ಭಾಗದಲ್ಲಿ ಕಟ್ ಆಗಿರ್ತೋ ಆ ಭಾಗದಿಂದ ಬಾಲ ಬೆಳೆಸ್ಕೊಳತ್ತೆ. ಸರಿಯಾದ ಜಾಗದಲ್ಲಿ ಕಟ್ ಆಯ್ತು, ಒಂದು ಪರ್ಟಿಕ್ಯುಲರ್ ಪಾರ್ಟ್ ನಲ್ಲಿ ಕಟ್ ಆಯ್ತು ಅಂದ್ರೆ ಒಂದು ತಲೆ ಬೆಳೆಸ್ಕೊಳ್ತು, ಇನ್ನೊಂದು ಬಾಲ ಬೆಳೆಸ್ಕೊಳತ್ತೆ. ಆ ನೇಚರ್ ಅದನ್ನ ಹೇಳೋದು ಗಾಡ್ ಗಿಫ್ಟ್ ಅಂತಕ್ಕಂಥ. ಅದಕ್ಕೆ ರೈತರ ಮಿತ್ರ ಅದು ಬಹಳಷ್ಟು ಕಾರಣದಿಂದ ಅದು ದೇವರು ಕೊಟ್ಟಿರ್ತಕ್ಕಂಥ ಒಂದು ವರ ಎಳಿರಬಹುದು ಅಂತಕ್ಕಂಥ. ಪ್ರಕೃತಿಕವಾಗಿ ಅದು ಸಾಯೋದಿಲ್ಲ, ಅದು ಏಜ್ ಆಗಿ ನ್ಯಾಚುರಲ್ ಆಗಿ ಅದು ಏನಾಗಬೇಕೋ ಸಾಯಿರ್ತಕ್ಕಂಥ ಕ್ರಿಯೆ ಅದು ನ್ಯಾಚುರಲ್ ಆಗಿದೆ. ಬಟ್ ನಾವಾಗೆ ತೊಂದರೆ ಆದರೂ ಕೂಡ ಕಟ್ ಆದರೂ ಕೂಡ ಎರೆಹುಳುಗಳು ಸಾಯೋದಿಲ್ಲ. ಆ ದೃಷ್ಟಿಯಿಂದ ಎರೆಹುಳುಗಳ ಸಂತತಿ ಕೆಲವೊಂದ್ಸಲ ತೊಂದರೆಗಳಿದ್ದಾವೆ ಎರೆಹುಳುಗಳಿಗೆ, ಬಹಳಷ್ಟು ಎನಿಮಿ. ಹೆಂಗೆ ಎಲ್ಲದಕ್ಕೂ ಪ್ರತಿಯೊಬ್ಬರು ಎಲ್ಲರಿಗೂ ಎನಿಮಿ, ಎರೆಹುಳುಗೂ ಕೂಡ ಎನಿಮಿಗಳು ಬಹಳಷ್ಟು ಇದ್ದಾರೆ. ಶತ್ರುಗಳು ಬಹಳಷ್ಟು ಜನ ಇದ್ದಾರೆ, ಇರುವೆ ಕೂಡ ಎರೆಹುಳು ಶತ್ರು, ಗೆದ್ಲು ಶತ್ರು. ನಾವು ಉದಾಹರಣೆಗೆ ಎಸ್ಪೆಷಲಿ ಇಲಿಗಳು ಬರ್ತವೆ, ಇಲಿಗಳು ಬಹಳ ಶತ್ರು, ಕಪ್ಪೆಗಳು ಬಹಳ ಶತ್ರು, ಪಕ್ಷಿಗಳು ಬಹಳ ಶತ್ರುಗಳು, ಶತ್ರುಗಳಿದ್ದಾವೆ. ಬಟ್ ಪ್ರಕೃತಿಯೊಳಗೆ ಎಲ್ಲವನ್ನು ಉಳಿಸ್ಕೊಳಕ್ ಆಗೋದಿಲ್ಲ, ಸತ್ತು ಪ್ರಕೃತಿಯೊಳಗೆ ಎಲ್ಲನೂ ಸಹಜ. ಅದು ಕೃಷಿಯೊಳಗೆ ನಾವು ಹೇಳ್ತೀವಿ ಒಳ್ಳೆಯವು ಕೆಟ್ಟವು ಎಲ್ಲ ಉಳ್ಕೋಬೇಕಾಗುತ್ತೆ, ಅವುಗಳು ತಮ್ಮ ರಕ್ಷಣೆ ತಾವು ಮಾಡ್ಕೊಳ್ತೇವೆ. ಆದ್ರೆ ಕೃಷಿಯೊಳಗೆ ನಾವು ಇರುನೆಲೆ ಕೃಷಿನ ಬಹಳ ಚೆನ್ನಾಗಿ ಬೆಳೆಸ್ಕೋಬೇಕು ಅಂತಕ್ಕಂಥದ್ದು ನನ್ನ ವಾಸ್ತವ ಸರ್. ಇದು ಒಂದು ತಂತ್ರಜ್ಞಾನ. ಯಾವ ರೀತಿ ಇನ್ನೊಂದು ಎರೆಹುಳುಗಳನ್ನ ಬಳಸ್ಕೋಬಹುದು ಕೃಷಿಯೊಳಗೆ ಅಂತಕ್ಕಂಥದ್ದು ಇನ್ನೊಂದು, ಅಂದ್ರೆ ಯಾವ ರೀತಿ ಒಂದು ಗೊಬ್ಬರವಾಗಿ ಇನ್ನೊಂದು ಇರುನೆಲೆ ಕೃಷಿಯಾಗಿ ಇನ್ನೊಂದು ರೀತಿ ಬಹಳಷ್ಟು ಜನ ರೈತರು ಬಹಳ ಕಂಪಲ್ಸರಿ ಬಳಸ್ಕೋಬೇಕು. ಇದನ್ನ ಎರೆಜಲ ಅಂತಕ್ಕಂಥದ್ದು ಬಹಳ ಶ್ರೇಷ್ಠ, ಬಹಳ ಅಂದ್ರೆ ಬಹಳ. ಇವತ್ತು ರೈತರು ಎಲ್ಲಿ ಎಸ್ಪೆಷಲಿ ನಾನು ಇದನ್ನು ಎಲ್ಲಿ ಬಳಸ್ರಿ ಅಂತಕ್ಕಂತ ಹೇಳ್ತೀವಿ, ಪ್ರತಿಯೊಂದು ಬೆಳೆಗೂ ಎರೆಜಲನ ಸಿಂಪರಣೆಗೆ ಬಳಸ್ಕೋಬೇಕಾಗತ್ತೆ ಎರೆಜಲ. ಯಾಕಂದ್ರೆ ನಾನಾಗಲೇ ಹೇಳಿದೆ ಎರೆಜಲ ಅಂದ್ರೆ ಏನು ಅಂತಕ್ಕಂಥದ್ದು ಬಹಳಷ್ಟು ಜನ ಕೇಳ್ತಿರ್ತಾರೆ. ಎರೆಜಲ ಅಂದ್ರೆ ಏನು ಸರ್? ಹಾಗಾದ್ರೆ ಇವತ್ತು ಕೃಷಿಯೊಳಗೆ ಬಹಳ ಅಂದ್ರೆ ಬಹಳ ಪ್ರಮೇಣ ಕಡಿಮೆ ಇದೆ, ಬಳಕೆ ಕಡಿಮೆ ಇದೆ. ಇದು ಹೆಚ್ಚೆಚ್ಚಿಗೆ ಆದ್ರೆ ಮಾತ್ರ ನಮ್ದು ಇಳುವರಿ ಜಾಸ್ತಿ ಆಗ್ಲಿಕ್ಕೆ ಕೂಡ ಕಾರಣ ಆಗುತ್ತೆ. ಇದು ಕೂಡ ಕಾರಣ ಯಾಕಂದ್ರೆ ಗೊಬ್ಬರ ಹಾಕುದು ಒಂದು, ಗಿಡ ಕೊಡಬೇಕಾದ್ರೆ ಗೊಬ್ಬರನ ಎರಡು ಮೂರು ರೀತಿಯೊಳಗೆ ತಗೊಳುತ್ತೆ. ಒಂದು ಬೇರಿನ ಮುಖಾಂತರ ತಗೊಳುತ್ತೆ, ಇನ್ನೊಂದು ನೀವು ಪೋಷಕಾಂಶಗಳನ್ನ ಗಿಡಗಳ ಎಲೆಗಳ ಮೇಲೆ ಕೊಟ್ಟಿದಾಗ ಕೆಳಗಡೆ ತಳಭಾಗದಲ್ಲಿ ಮೇಲ್ಭಾಗದಲ್ಲಿ ಸ್ಟೊಮೆಟೊ ಅಂತ ಒಂದಿರ್ತದೆ, ಅದು ಬೆಳಗಿನ ಜಾವದಲ್ಲಿ ಓಪನ್ ಆಗುತ್ತೆ, ರಾತ್ರಿ ಕ್ಲೋಸ್ ಆಗುತ್ತೆ. ಸ್ಟೊಮೆಟೊ ಮುಖಾಂತರ ಕೂಡ ತಗೊಳುತ್ತೆ. ಇದನ್ನ ನೀವು ಸಿಂಪರಣೆ ಮಾಡಿದ್ರಿ ಅಂತಂದ್ರೆ ಸ್ಟೊಮೆಟೊ ಮುಖಾಂತರ ಎಲೆಗೆ ಸಿಗೋದ್ರಿಂದ ಗಿಡದ ಬೆಳವಣಿಗೆ ಬಹಳ ಚೆನ್ನಾಗಿ ಬರುತ್ತೆ. ಯಥೇಚ್ಛವಾಗಿ ತರಕಾರಿ ಬೆಳೀತಕ್ಕಂಥ ರೈತರು ಸಾಧ್ಯವಾದಷ್ಟು ಇದನ್ನು ಉಪಯೋಗಿಸಬೇಕು. ಹೆಚ್ಚಿನ ಪ್ರಮಾಣದ ಎಸ್ಪೆಷಲಿ ಹೂವಿನ ಹೂವುಗಳು ಜಾಸ್ತಿ ಬರ್ತವೆ ಸರ್. ಇದು ಟೊಮೆಟೊ ಆಗಿರ್ಬೋದು, ಬದನೆ ಆಗಿರ್ಬೋದು, ಮೆಣಸಿ ಆಗಿರ್ಬೋದು, ತರಕಾರಿ ಬೆಳೆಗಳಿಗೆ ಬಹಳ ಉತ್ತಮವಾದಂತ ಕ್ರಿಯೆ ಎರೆಜಲ ಬಳಕೆ ಆಗಬೇಕು. ಯಾವ ತರ ಅಂತಕ್ಕಂಥ ಸ್ವಲ್ಪ ರೈತರಿಗೆ ನಮಗೆ ಮಾಹಿತಿ ಕೊಡ್ತೀನಿ. ಎರೆಜಲ ಅಂದ್ರೆ ಇಷ್ಟೇ ಸರಳ ರೀತಿಯೊಳಗೆ ನಾವು ಹೇಳೋದಾದ್ರೆ, ಎರೆಹುಳುಗಳನ್ನ ಸ್ನಾನ ಮಾಡಿಸಿ ಬಂದಂತ ನೀರನ್ನ ಬೆಳೆಗಳಿಗೆ ಸಿಂಪಡಣೆ ಮಾಡೋದೆ ಎರೆಜಲ. ಸರಳೀಕರಿಸಿ ಹೇಳ್ಬೇಕಾದ್ರೆ ಸ್ನಾನ ಮಾಡ್ಸೋದು ಹೇಗೆ? ಸ್ನಾನ ಮಾಡ್ಸೋದು ಹೆಂಗ್ ಸರ್? ಪ್ರಶ್ನೆ ಬರ್ತಕ್ಕಂಥದ್ದು ಏನ್ ಸರ್ ಸ್ನಾನ ಮಾಡ್ಸೋದು ಹೆಂಗೆ ಎರೆಹುಳಕ್ಕೆ? ಎರೆಹುಳುಗಳು ಯಾಕೆ ಸ್ನಾನ ಮಾಡಿಸ್ಬೇಕು? ಯಾಕೆ ಸ್ನಾನ ಮಾಡ್ಬೇಕಂದ್ರೆ ಬಹಳಷ್ಟು ಜನ ರೈತರುಗಳು ಎರೆಹುಳ ಮೇಲ್ಭಾಗ, ನೀವು ಜಸ್ಟ್ ಎರೆಹುಳುಗಳನ್ನ ನೋಡ್ರಿ, ಮೇಲ್ಭಾಗ ಯಾವಾಗ್ಲೂ ಒದ್ದೆ ಆದಂಗೆ ಕಾಣ್ತಿರ್ತದೆ. ಮೇಲ್ಭಾಗ ಎರೆಗಳನ್ನ ತೆಗೆದು ಬಿಟ್ರೆ ಒಳಪು ಹೊಳಿತಿರ್ತದೆ ಯಾವಾಗ್ಲೂ. ಯಾಕಂದ್ರೆ ಎರೆಹುಳುಗಳು ಉಸಿರಾಡಬೇಕಾದ್ರೆ ಕೆಮಿಕಲ್ಸ್ಗಳನ್ನ, ಸೂಕ್ಷ್ಮಾಣ ದ್ರವಗಳನ್ನ, ಸೂಕ್ಷ್ಮಾಣ ಜೀವಿಗಳನ್ನ, ಸಸ್ಯವರ್ಧಕಗಳನ್ನ ತನ್ನ ದೇಹದ ಮುಖಾಂತರ ಹೊರಗಾಕತ್ತೆ. ಉಸಿರಾಡಕ್ಕಾಗ್ಲಿ ನಮ್ಮಂಗೆ ಕಿವಿಗಳಾಗ್ತಾರೆ, ನಮ್ಮ ಇವೆಲ್ಲ ಇಲ್ಲ ಅದಕ್ಕೆ. ಅದು ತನ್ನ ದೇಹದ ಮುಖಾಂತರ ಎಲ್ಲ ಕೆಮಿಕಲ್ಸ್ಗಳನ್ನ ಹೊರಗಡೆ ಹಾಕತ್ತೆ. ಹಾಕೋದ್ರಿಂದ ಬೆಳೆಗೆ ಬೇಕಾದಂತ ಸೂಕ್ಷ್ಮಾಣ ಜೀವಿಗಳು ಬೆಳೆಗೆ ಬೇಕಾದಂತ ಸಸ್ಯವರ್ಧಕಗಳು, ಬೆಳೆಗೆ ಬೇಕಾದಂತ ಹಾರ್ಮೋನ್ಸ್ಗಳು, ಬೆಳೆಗೆ ಬೇಕಾದಂತ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಆ ಸೂಕ್ಷ್ಮಾಣು ಜೀವಿಗಳನ್ನ ಹೊರಗೆ ತೆಗಿಬೇಕು ನಾವು. ಅಂದ್ರೆ ಯಾವ ತರ ಸ್ನಾನ ಮಾಡಿಸೋದು ಅಂತಕ್ಕಂಥದ್ದು ಒಂದು ಪ್ರಶ್ನೆ ಬರುತ್ತೆ. ಯಾವ ತರ ಮಾಡಿಸ್ಬೇಕು ಅಂತಂದ್ರೆ ಒಂದು ಸರಳ ಕ್ರಿಯೆ. ಎಸ್ಪೆಷಲಿ ನಾವು ಒಂದು ಸಿಮೆಂಟ್ ತೊಟ್ಟಿಗಳು ಬರ್ತವೆ ಸರ್, ಸಿಮೆಂಟ್ ತೊಟ್ಟಿ ಬರ್ತದೆ. ಸಿಮೆಂಟ್ ಭಾಳ ಭಾಳ ವಿಧ ವಿಧವಾದ ಸೈಜ್ ತೊಟ್ಟಿ ಬರ್ತವೆ. ಉದಾಹರಣೆಗೆ ಒಂದು 100 ಕೆಜಿ ಕಸ ಕಡ್ಡಿ ಹಿಡಿತಕ್ಕಂತ ಒಂದು ತೊಟ್ಟಿ ತಗಬೇಕು, ಸಿಮೆಂಟ್ ತೊಟ್ಟಿ ತಗಬೇಕು. 100 ಕೆಜಿ ಕಸ ಕಡ್ಡಿ ಹಿಡಿಬೇಕದು ತೊಟ್ಟಿ. ಸಿಮೆಂಟ್ ತೊಟ್ಟಿ ಬದಲು ಬಕೆಟ್ಗಳು ತಗೊಂಡ್ಬಿಡ್ಬೋದಲ್ಲ ಸರ್, ಬಹಳಷ್ಟು ಜನ ರೈತರು ಪ್ರಶ್ನೆ ಕೇಳ್ತಿರ್ತಾರೆ ನಾನು. ಬೇಡ ಅಂತ, ಸಿಮೆಂಟ್ ತೊಟ್ಟಿ ಬದಲಾಗಿ ಪ್ಲಾಸ್ಟಿಕ್ ಬೇಡ. ಯಾಕಂದ್ರೆ ಪ್ಲಾಸ್ಟಿಕ್ ಅಲ್ಲಿ ಇರ್ತಕ್ಕಂಥ ಹಾಸಿಡ್ಗೆ, ಅಂದ್ರೆ ಸಗಣಿ ಗೊಬ್ಬರದಲ್ಲಿ ಇರ್ತಕ್ಕಂಥ ಹಾಸಿಡ್ಗೆ ಪ್ಲಾಸ್ಟಿಕ್ ಸೀಳಿ ಬಿಡ್ತತಿ. ಯಾಕಂದ್ರೆ ಆಸಿಡ್ ಬಹಳ ಇರ್ತದೆ, ಸಿಟ್ರಿಕ್ ಆಸಿಡ್, ಟಾಟ್ರಿಕ್ ಆಸಿಡ್ ಬಹಳ ಡೇಂಜರಸ್ ಆಸಿಡ್ಸ್ ಅವು. ಅವೆರಡೂ ಯಾಕಂದ್ರೆ ನೀವು ಸ್ವಲ್ಪ ಜಾಸ್ತಿ ನೀವು ಸಾಕಲ ಗಂಜಲನ್ನ ಜಾಸ್ತಿಯಾಗಿ ಸಿಂಪಡಣೆ ಮಾಡಿರಿ, ಎಲೆ ಹೂವು ಸುಟ್ಟು ಹೋಗ್ತವೆ, ಕಾಯಿ ಸುಟ್ಟು ಹೂವು ಸುಟ್ಟು ಹೋಗ್ತವೆ. ಯಾಕಂದ್ರೆ ಅಲ್ಲಿ ಆಸಿಡ್ ಜಾಸ್ತಿ ಇರ್ತದೆ. ಯಾವ ರೀತಿ ಬಳಕೆ ಮಾಡ್ಕೋಬೇಕು ಅನ್ನೋದು ಕೂಡ ಒಂದು ತಂತ್ರಜ್ಞಾನ ಅದನ್ನ. ಅದಕ್ಕೆ ನಾನು ಹೇಳೋದಂದ್ರೆ ಅದನ್ನ 100 ಕೆಜಿ ಇರ್ತಕ್ಕಂಥ ಒಂದು ಸಿಮೆಂಟ್ ತೊಟ್ಟಿ ತಗೋಬೇಕಾಗತ್ತೆ. ತೊಟ್ಟಿಯ ತಳಭಾಗದಲ್ಲಿ ಏನಿದೆ, ತೊಟ್ಟಿಯ ತಳಭಾಗ ಒಂದು 1/2 ಅಡಿಯಷ್ಟು, ಅಂದ್ರೆ ತೊಟ್ಟಿಯ ತಳಭಾಗ ಒಂದು 1/2 ಅಡಿಯಷ್ಟು, ಅದರಲ್ಲಿ ಮರಳನ್ನ ಜಸ್ಟ್ ತಳಭಾಗ, ತೊಟ್ಟಿಯ ತೊಳಭಾಗ ಒಳಬಾಯಿ ತಳಭಾಗಕ್ಕೆ ಮರಳು ಹಾಕ್ಬೇಕ್ರಿ. ಎಷ್ಟು? 1/2 ಅಡಿಯಷ್ಟು ಮರಳು ಹಾಕ್ಬೇಕು. ಮರಳು ಹಾಕಿ ಮರಳಿನ ಮೇಲೆ ಒಂದು 10-15 ಲೀಟರ್ ಇಡತಕ್ಕಂತ ಬಕೆಟ್ ತಗೋಬೇಕಾಗುತ್ತೆ. ಪ್ಲಾಸ್ಟಿಕ್ ಬಕೆಟ್ ತಗೊಳ್ರಿ ರೈತರು. ನಾನು ಹೇಳೋದಂದ್ರೆ ಸಿಮೆಂಟ್ ತೊಟ್ಟಿ ಇರಬೇಕು, ತೊಟ್ಟಿಯ ತಳಭಾಗ ಮರಳು ಹಾಕ್ಬೇಕು. ಸಾಮಾನ್ಯವಾಗಿ ಏನು ಸಿಗುತ್ತಲ್ಲ ಲೋಕಲ್ ಮರಳು, ಇವನು ಜಲ್ಲಿಗಿಲ್ಲಿ ಬೇಡ, ಇವತ್ತೆಲ್ಲ ಮರಳು ಬದಲಾಗಿ ಜಲ್ಲಿ ಇದೆ ಅದು ಬೇಡ, ನದಿ ಮರಳು. ಎಸ್, ನದಿ ಮರಳೆ ಹಾಕ್ಬೇಕು. 1/2 ಅಡಿಯಷ್ಟು ಏನಂದ್ರೆ 1 ಕೆಜಿ ಹಿಡಿಬಹುದು ಅಷ್ಟೇ ನಿಮ್ಗೆ, ಅದನ್ನ ಅಷ್ಟೇ ನಿಮ್ಗೆ ಅದ್ರ ಭಾಗದಲ್ಲಿ. ಆ ಮರಳು ಹಾಕಿ 1/2 ಅಡಿಯಷ್ಟು ಮರಳಿನ ಮೇಲ್ಭಾಗದಲ್ಲಿ, ಅಂದ್ರೆ ಮರಳಿನ ಮೇಲ್ಭಾಗ ಒಂದು 15-20 ಲೀಟರ್ ಹಿಡಿತಕ್ಕಂತ ಬಕೆಟ್ ತಗೊಳ್ರಿ. ಬಕೆಟ್ ಅನ್ನ ತಲೆ ಕೆಳಗಾಗಿ ಮರಳಿನ ಮೇಲೆ ಹಾಕ್ಬೇಕು, ಮರಳಿನ ಮೇಲೆ ತಲೆ ಕೆಳಗಾಗಿ ಹಾಕ್ಬೇಕಾಗತ್ತೆ. ಗೊತ್ತಿರ್ಲಿ, ಮತ್ತೆ ನೇರವಾಗಿ ಹಾಕಬಾರ್ದು, ನೇರವಾಗಿ ಇಡಂಗಿಲ್ಲ, ತಲೆ ಕೆಳಗಂದ್ರೆ ಉಲ್ಟ ಹಾಕಬೇಕು ಅಂತಕ್ಕಂಥದ್ದು. ಹೇಳದಂದ್ರೆ ಮರಳಿನ ಮೇಲೆ ಉಲ್ಟ ಹಾಕ್ಬೇಕು, ಅದ್ರ ಮೇಲೆ ಉಲ್ಟ ಹಾಕಿ ಆ ಲೆವೆಲ್ಗೆ ಏನು ಬಕೆಟ್ ಹಾಕಿರ್ತಿರಲ್ಲ ಅದ್ರ ಲೆವೆಲ್ಗೆ, ಏನು ಹೈಟ್ ವರೆಗೆ ಏನು ಬಂದಿರ್ತದೆ ಅದ್ರ ಲೆವೆಲ್ಗೆ ಸುತ್ತ ಈ ಮರಳು ಪ್ಲಸ್ ಇಟ್ಟಿಗೆ ಬರುತ್ತಲ್ಲ ಸರ್, ಇಟ್ಟಿಗೆ ಪುಡಿ, ಮರಳು ಇಟ್ಟಿಗೆ ಪುಡಿ ಎರಡು ಮಿಶ್ರಣ ಮಾಡಿ ಸುತ್ತ ತುಂಬಬೇಕು. ಅದ್ರ ಸುತ್ತ ಜಾಗ ಇರುತ್ತೆ, ನೀವು ಬಕೆಟ್ ಹಾಕಿದ್ಮೇಲೆ ಸೈಡಿಗೆ ಸುತ್ತ ಜಾಗ ಇರುತ್ತೆ ಆ ಲೆವೆಲ್ ವರೆಗೆ, ಒಳಗಡೆ ಸೈಡಿಗೆ ಸುತ್ತ ಅಲ್ಲಿ ಮರಳು ಪ್ಲಸ್ ಇಟ್ಟಿಗೆ ತುಂಡುಗಳನ್ನ ತುಂಡು ಮಾಡಿಬಿಟ್ಟು ಆ ಜಾಗಕ್ಕೆ ತುಂಬಿಸ್ಬೇಕು. ಅಂದ್ರೆ ಇದು ಒಂದು ಕ್ರಿಯೆ ಆಯ್ತು. ಇಲ್ಲಿ ಮೇಲ್ಭಾಗಕ್ಕೆ, ಮೇಲ್ಭಾಗದಲ್ಲಿ ಕಸ ಕಡ್ಡಿ ತುಂಬಬೇಕು. ಕಸ ಕಡ್ಡಿ ಅಂದ್ರೆ 75%ನಷ್ಟು ತ್ಯಾಜ್ಯ ವಸ್ತುಗಳು, ಕೃಷಿ ತ್ಯಾಜ್ಯ ವಸ್ತುಗಳು, 25%ನಷ್ಟು ವೇಸ್ಟೇಜ್. ಇಲ್ಲಿ ಉದಾಹರಣೆಗೆ ನಾವು ಹೇಳಿದ್ರೆ ತಿಪ್ಪೆಯಲ್ಲಿ ಇರ್ತಕ್ಕಂಥ ಸಗಣಿ ಗೊಬ್ಬರದ ಅಂಶ ಅದು ಹೆಚ್ಚು ಕಡಿಮೆ, ನೀವು ಕಸ ಕಡ್ಡಿ ಇರುತ್ತೆ, ತ್ಯಾಜ್ಯನು ಸಗಣಿ ಇರೋದ್ರಿಂದ ಅದನ್ನ 100 ಕೆಜಿ ಅಷ್ಟು ಮೇಲ್ಭಾಗ ತುಂಬಬೇಕು. ಇದು ತುಂಬತಕ್ಕಂಥ ಕ್ರಿಯೆ. ಬಟ್ ಇನ್ನೊಂದು ಆ ಸಂದರ್ಭದಲ್ಲಿ ರೈತರು ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳೋದು ಏನಿಲ್ಲ, ಒಂದು ಸ್ವಲ್ಪ ಆಗಬೇಕಂತಂದ್ರೆ ಬಕೆಟ್ ಏನು ಹಾಕಿರ್ತೀರಿ, ಬಕೆಟ್ ತಳಭಾಗದಲ್ಲಿ ಮೇಲ್ ನಾವು 10 ಅಡಿ 10 ಹೆಚ್ಚು ಕಡಿಮೆ 15 ಲೀಟರ್ ಹಿಡಿತಕ್ಕಂಥ ಒಂದು ಬಕೆಟ್ಗೆ ಒಂದು ರಂಧ್ರ ಮಾಡಿರ್ಬೇಕು, ಅದಕ್ಕೆ ಒಂದು ರಂಧ್ರ ಮಾಡಿರ್ಬೇಕು. ಆ ರಂಧ್ರಕ್ಕೆ ಕರೆಕ್ಟ್ ಅಪೋಸಿಟ್ ವಿರುದ್ಧವಾಗಿ, ಅಂದ್ರೆ ಆ ರಂಧ್ರಕ್ಕೆ ಹೊಂದ್ಕೊಂಡಂಗೆ ಅದರ ಅಪೋಸಿಟ್ ಆಗಿ ಸಿಮೆಂಟ್ ತೊಟ್ಟಿಯಲ್ಲಿ ಕೂಡ ರಂಧ್ರ ಮಾಡಿರ್ಬೇಕು, ಅಂದ್ರೆ ನಲ್ಲಿ ಪಾಸ್ ಮಾಡ್ಬೇಕದು. ಸಿಮೆಂಟ್ ನಲ್ಲಿ ಏನಾಗುತ್ತೆ ಅಂದ್ರೆ ಸಿಮೆಂಟಿನ ಮುಖಾಂತರ ಹೋಗಿ ಬಕೆಟ್ ಒಳಗಡೆ ಅಲ್ಲಿ ಒಂದು ರಂಧ್ರಕ್ಕೆ ಕೋಯಿನ್ಸೈಡ್ ಆಗಿ ಎರಡಕ್ಕೂ ಅಲ್ಲಿ ನಳ ಓಪನ್, ಅಂದ್ರೆ ನಳ ಕುಂದಿಸ್ಬೇಕು ಅದಕ್ಕೆ. ನಳ ಅಂದ್ರೆ ಸಿಮೆಂಟ್ ಕರೆಕ್ಟ್ ನೀವು ಹೋಗಿ ಸಿಮೆಂಟ್ ನಲ್ಲಿ ಸಿಮೆಂಟ್ ಮುಖಾಂತರ ಕೂಡ ರಂಧ್ರ ಇರಬೇಕು, ಬಕೆಟ್ಗೆ ಕರೆಕ್ಟ್ ಆಗಿ ಸೈಜ್ ನೋಡ್ಕೊಂಡ್ಬಿಟ್ಟು ಒಂದು ನಳ ಓಪನ್ ಮಾಡಿ ಕುಂದಿಸ್ಕೋಬೇಕನ್ನ. ನೀವು 15 ರಿಂದ ಅಂದ್ರೆ ಸಗಣಿ ಗೊಬ್ಬರ ಹಾಕಿರ್ತೇವೆ ಅಂದ್ರೆ ಕಸಕಡ್ಡಿ ಹಾಕಿದ ದಿವಸ ಒಂದು ದಿವಸ 20 ದಿವಸಕ್ಕೆ, ಉದಾಹರಣೆಗೆ 100 ಕೆಜಿ ಇದೆ ಅಂತಂದ್ರೆ ಅವತ್ತು ಬಿಟ್ಟ ದಿವಸ ಹೆಚ್ಚು ಕಡಿಮೆ 20 ದಿನದಿಂದ 20 ದಿವಸ ತನಕ ಕಸಕಡ್ಡಿ ಚೆನ್ನಾಗಿ ಕಳೆಯಕ್ಕೆ ಒಂದು 20 ದಿವಸ ಬಿಡಬೇಕು. ಅದನ್ನ ಚೆನ್ನಾಗಿ ಕಳೆಯುತ್ತೆ, ಕಳೆತ ಮೇಲೆ ಏನ್ ಮಾಡಿ ಒಂದು 20 ದಿವಸ ಹಾಗೆ ಬಿಡಿ ಅದನ್ನ. 20 ದಿವಸ ಕಳೆತ ಮೇಲೆ 5 ಕೆಜಿಯಷ್ಟು ಎರೆಹುಳ ಬಿಡಬೇಕು. 5 ಕೆಜಿಯಷ್ಟು ಎರೆಹುಳ. ನಾವು ಸಿಮೆಂಟ್ ಆಕ್ಚುಲಿ ದೊಡ್ಡ ತೊಟ್ಟಿ ಮಾಡ್ಬೇಕಾದ್ರೆ 20 ಅಡಿ ಉದ್ದ 4 ಅಡಿ ಅಗಲ 2-3 ಅಡಿ ಎತ್ತರ ಇರ್ತಕ್ಕಂಥದ್ದು ಒಂದುವರೆ ಕೆಜಿ ಶಿಫಾರಸು ಮಾಡ್ತೀವಿ. ಬಟ್ ಇದಕ್ಕೆ 5 ಕೆಜಿ ಅಲ್ಲಿ ಗೊಬ್ಬರ ತಯಾರು ಮಾಡ್ತಕ್ಕಂಥ ಉದ್ದೇಶ, ಇಲ್ಲಿ ಎರೆಹುಳಗಳು ಸ್ನಾನ ಮಾಡಿಸ್ತಕ್ಕಂಥ ಉದ್ದೇಶ, ಆ ತೊಟ್ಟಿಗೆ 5 ಕೆಜಿ ಎರೆಹುಳ ಬಿಡಬೇಕು. ಬಿಟ್ಟ ದಿವಸದಿಂದ 20 ದಿವಸ ತನಕ, ಅಂದ್ರೆ 1-20 ದಿವಸ ತನಕ ಸತತವಾಗಿ ನೀವು ಎಷ್ಟು ಕೆಜಿ ಹುಳ ಬಿಟ್ಟಿರ್ತೀರಿ ಅಷ್ಟು ಲೀಟರ್ ನೀರು ಹಾಕಬೇಕು. ಅಂದ್ರೆ ಕಡಲೆವರೆಗೆ ನೀವು, ಉದಾಹರಣೆಗೆ ನೀವು ಅಲ್ಲಿವೇನು ಸದ್ಯಕ್ಕೆ ಬೇಡ, ನಾನು ಹೇಳೋದೇನಂತಂದ್ರೆ 20 ದಿವಸ ತನಕ ಏನಿದೆ ಅಲ್ಲಿವರೆಗೆ ಏನು ಕಸಕಡ್ಡಿ 1-20 ದಿವಸ ತನಕ ಸುಮ್ಮನೆ ಜಸ್ಟ್ ನೀರು ಹಾಕ್ತಿರ್ರಿ, ಅಷ್ಟು ನೀರು ಹಾಕೋದು ಬೇಡ, ಜಸ್ಟ್ ಬರೀ ನೀರು ಹಾಕಿ ಅಂತ ಬನ್ನಿ. ಅವಾಗ ಏನ್ ಮಾಡುತ್ತೆ ಅಲ್ಲಿ ಸಗಣಿ ಗೊಬ್ಬರ ಹಾಕಿ ಎಲ್ಲ ಆದ್ಮೇಲೆ ಕಸಕಡ್ಡಿನ ಎರೆಹುಳು 20 ದಿವಸದಲ್ಲೇ ತಿಂದು ಮುಗಿಸ್ಬಿಡುತ್ತೆ. ಅಂದ್ರೆ 100 ಕೆಜಿ ಬಿಟ್ಟರೆ 5 ಕೆಜಿ ಬಿಟ್ಟಿರ್ತೀರಿ, 20 ದಿವಸ ಸ್ವಲ್ಪ 5 ಕೆಜಿ ಅಷ್ಟು ಬೇಡ, 1 ಲೀಟರ್ನಷ್ಟು ಬೇಡ, ಸ್ವಲ್ಪ ಅದು ಹಸಿ ಇರಲಿ, ತೇವಾಂಶ ಕಾಪಾಡ್ತೀರಿ. ತೇವಾಂಶ ಕಾಪಾಡ್ತೀರಿ ಅಂತಂದ್ರೆ 20 ದಿವಸದಲ್ಲೇ ಇರ್ತಕ್ಕಂತ ಕಸಕಡ್ಡೆಯನ್ನ 25 kg ಎರೆಹುಳ ಇರೋದ್ರಿಂದ ಕಾಂಪಿಟೇಷನ್ ಮೇಲೆ ತಿಂದು ಮುಗಿಸ್ಬಿಡ್ತಾವ. ಅವಾಗ ನಿಮಗೆ ಗೊಬ್ಬರ ರೆಡಿ ಆಗತ್ತೆ, ಎರೆಹುಳ ಗೊಬ್ಬರ ರೆಡಿ ಆಗತ್ತೆ. 21st day ಎಷ್ಟು kg ಎರೆಹುಳ ಬಿಟ್ಟಿರ್ತೀರಿ ಅಷ್ಟು ಲೀಟರ್ ಮೇಲ್ಭಾಗದಲ್ಲಿ ನೀರು ಹಾಕಬೇಕು. ಸ್ಟಾರ್ಟಿಂಗ್ ನಲ್ಲಿ ಸ್ಟಾರ್ಟಿಂಗ್ 1-20 ದಿವಸ ಬರೀ 1/4 liter ಅಷ್ಟೇ ತೇವಾಂಶ ಕಾಪಾಡ್ಕೊಳ್ಳೋದಕ್ಕೆ. ಅಂದ್ರೆ 20 ದಿವಸ ಆದ್ಮೇಲೆ ಎರೆಹುಳ ನೀರೆಲ್ಲ ತಿಂದಾದ್ಮೇಲೆ 5 liternಷ್ಟು ನೀರು ಹಾಕಬೇಕು ಅವ್ರಿಗೆ. ಅಂದ್ರೆ ಎಷ್ಟು ಕೆಜಿ ಹುಳ ಬಿಟ್ಟಿರ್ತೀರಿ ಅಷ್ಟು ಲೀಟರ್ ನೀರು ಹಾಕ್ತೀವಿ. ಅಂದ್ರೆ 5 kg ಬಿಟ್ಟಿರಿಂದ 5 liter ನೀರು ಹಾಕಬೇಕು. ನೀವು ನೀರು ಹಾಕಿದ ತಕ್ಷಣ ಮೇಲ್ಗಡೆ ನೀರು ಹಾಕಿದ ತಕ್ಷಣ 5 liter ಮೇಲಿಂದ ನೀರು ಕೆಳಗಿಳ್ಕಂತ ಬರುತ್ತೆ. ಇಳಿತಕ್ಕಂತ ಸಂದರ್ಭದಲ್ಲಿ ಎರೆಹುಳದಲ್ಲಿ ಎರೆಗೊಬ್ಬರ ರೆಡಿ ಆಗಿರುತ್ತೆ, ಎರೆಗೊಬ್ಬರದಲ್ಲಿ ಎರೆಹುಳ ಇರ್ತವೆ. ನೀರಾದ ತಕ್ಷಣ ಮೇಲಿಂದ ನೀರು ಕೆಳಗೆ ಇಳ್ಕೊಂಡು ಬರ್ತದೆ. ಅಂದ್ರೆ ಬರಬೇಕಾದಂತ ನೀರು ಎರೆಹುಳಲ್ಲಿರ್ತಕ್ಕಂಥ ಪೋಷಕಾಂಶ ಗೊಬ್ಬರದಲ್ಲಿರ್ತಕ್ಕಂಥ ಪೋಷಕಾಂಶನೂ ತರುತ್ತೆ, ಎರೆಹುಳು ತನ್ನ ದೇಹದಲ್ಲಿರ್ತಕ್ಕಂಥ ಮೇಲ್ಭಾಗದಲ್ಲಿರ್ತಕ್ಕಂಥ ಪೋಷಕಾಂಶಗಳು ಕೂಡ ತೊಳ್ಕೊಂಡು ಬರುತ್ತೆ. ಅಂದ್ರೆ ಮೇಲೆ ಹಾಕಿರ್ತಕ್ಕಂಥ ನೀರು 2 hours ಬಿಟ್ರಿ ಅಂತಂದ್ರೆ ಮೇಲಿರ್ತಕ್ಕಂಥ ನೀರು ಬಂದು ಕೆಳಗಡೆ ಎಲ್ಲವೂ ಸೆಟ್ಲ್ ಆಗ್ತವೆ. ನೀವು ಬಕೆಟ್ ಅನ್ನ ತಲೆ ಕೆಳಗಾಗಿ ಹಾಕಿರೋದ್ರಿಂದ ತಳಭಾಗದಲ್ಲಿ ಮರಳಿರೋದ್ರಿಂದ ಎಲ್ಲವೂ ನೀರು ಬಂದು ಕೆಳಗಡೆ ಶೇಖರಣೆ ಆಗ್ತವೆ. ಬಕೆಟ್ ತಲೆ ಕೆಳಗೆ ಹಾಕಿದ್ರಿಂದ ಎಲ್ಲವೂ ಬಕೆಟ್ನೊಳಗೆ ಸೇರ್ಕೊಳ್ತವೆ. ಅಂದ್ರೆ ಉದಾಹರಣೆಗೆ 4-5 liter ನೀರು ಬಳಸಿದ್ರಿ ಅಂದ್ರೆ 1/4 liter ನೀರು ಬಂದು ಬಕೆಟ್ ನಲ್ಲಿ ಶೇಖರಣೆ ಬಕೆಟ್ನಲ್ಲಿರುವಂತಹ ಒಂದು ಜಾಗದಲ್ಲಿ ಶೇಖರಣೆ. ನೀವು ಜಸ್ಟ್ ನಲ್ಲಿ ಓಪನ್ ಮಾಡಿದ್ರೆ ಸಾಕು, 2-3 hours ಬಿಟ್ಟು ನಲ್ಲಿ ಓಪನ್ ಮಾಡಿದ್ರೆ ಸಾಕು, 1/4 liternಷ್ಟು ನೀರು ಹೊರಗೆ ಬರುತ್ತೆ. ಇದನ್ನ ಪ್ರತಿ ಎಲ್ಲಿಂದ 21st day 30 days ಮುಂದಿನ 30 days ಒಂದು ತಿಂಗಳವರೆಗೆ ಸತತವಾಗಿ 5-5 liter ನೀರನ್ನ ಹೊರಗೆ ತೆಗಿಬಹುದು. ಇದನ್ನ ಬಂದಿರತಕ್ಕಂಥ ನೀರನ್ನ ನೀವು ನೋಡ್ಲಿಕ್ಕೆ ಹೆಂಗಿರ್ತತೆ, ಬಂದಿರತಕ್ಕಂಥ ನೀರಂದ್ರೆ ಚಾ ಪುಡಿದ ರೀತಿ ಒಳಗೆ ಇರ್ತತೆ ನೀರು, ಆ ತರ ನಿಮ್ಗೆ ಕಪ್ಪು ಕಂದು ಬಣ್ಣದ ತಿರುತ್ತೆ ಆ ನೀರಿಗೆ. ಟೀ ಡಿಕಾಕ್ಷನ್ ತರ ಸೇಮ್ ಅದೇ ತರ ಇರ್ತದೆ. ಟೀ ಡಿಕಾಕ್ಷನ್ ಯಾವ ತರ ಇರ್ತದೆ ಆ ತರ ಇರ್ತದೆ. ಬಂದಂತ ನೀರಿಗೆ ನೀವು ಇದನ್ನ ನೀರಿಗೆ 5 liter ಅಂದ್ರೆ 1 liter ನೀರಿಗೆ 5 liter ನೀರನ್ನ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಪ್ರತಿಯೊಂದು ಬೆಳೆಗೂ ಬಳಸಬಹುದು. ಸಿಂಪರಣೆಗೆ ಬಳಸಿದ್ರೆ ಅಂತಂದ್ರೆ 1:5 ratio 30 days ಆಮೇಲೆ ನೀವು ಎರೆಹುಳಗಳಿಗೇನು ಆಹಾರ ಕೊಡಲ್ಲ, ಅಲ್ಲಿ ಏನು ಕೊಡೋದಿಲ್ಲ ಸರ್ ಆ ಸಂದರ್ಭದಲ್ಲಿ. ಅಂದ್ರೆ ಇರ್ತಕ್ಕಂಥ ಕಸಕಡ್ಡೆ ತಿಂದು ಬದಲಾವಣೆ ಮಾಡ್ತಾನೆ ಇರ್ತದೆ ಅದು. ಎರೆಹುಳುಗಳು ಇರ್ತದೆ, ಕಸಕಡ್ಡೆನು ಫುಲ್ ತಿಂದಿರೋದಿಲ್ಲ, ಇರ್ತಕ್ಕಂಥ ಕಸಕಡ್ಡೆ ವೈಶಿಷ್ಟ್ಯ ಅದನ್ನ ಆಮೇಲೆ ಮತ್ತೆ ನೆಕ್ಸ್ಟ್ ಮತ್ತೆ ಒಂದ್ ಸೆಕೆಂಡ್ ಎರಡನೇ ಕ್ರಿಯೆ ಮತ್ತೆ ಎರೆಹುಳುಗಳನ್ನ ತೆಗಿಬೇಕು, ಮತ್ತೆ ಕಸಕಡ್ಡಿ ಹಾಕಬೇಕು, ಮತ್ತೆ ಅದೇ ಎರೆಹುಳುಗಳನ್ನ ಬಳಸ್ತಾರೆ ಬಿಡಬೇಕು. ಅದನ್ನ ಮಾಡಿದ್ರಿ ಅಂತಂದ್ರೆ ನೀವು ಸರ್ ನನಗೆ ಜಾಸ್ತಿ, ಕೆಲವು ರೈತರು ಕೇಳ್ತಾರೆ ಏರಿಯಾ ಜಾಸ್ತಿ ಇದೆ ನಮ್ಗೆ ಇಷ್ಟ ಆಗೋದಿಲ್ಲ, ಅವಾಗ ನಿಮಗೆ ತೊಟ್ಟಿಗಳು ಜಾಸ್ತಿ ಮಾಡ್ಕೋಬೇಕಾಗತ್ತೆ. ನಾವು 100 kg ಇರ್ತಕ್ಕಂಥ ತೊಟ್ಟಿ ಬದಲಾಗಿ 200 kg ಇರ್ತಕ್ಕಂಥ ತೊಟ್ಟಿ ಮಾಡ್ಕೊಳ್ರಿ, ಅಥವಾ 2 ತೊಟ್ಟಿ ಮಾಡ್ಕೋಬೇಕಾಗ್ತದೆ. 1:5 ratio ಅಂದ್ರೆ ನಿಮ್ಗೆ ಜಾಸ್ತಿ ಆಗುತ್ತೆ. ಒಂದು 5-6 ದಿವಸ ನೀರು ಶೇಖರಣೆ ಮಾಡಿಬಿಟ್ಟು ಬಹುದಾದ 20 liter ನೀರು ಶೇಖರಣೆ ಮಾಡಿ 20 liter 100 liter ಶೇಖರಣೆ ಅಂದ್ರೆ 5 ದಿವಸ ಶೇಖರಣೆ ಮಾಡಿಬಿಟ್ರೆ ನೀವು 20 liter ಬರುತ್ತೆ. 20 liter 100 liter ನೀರು ಮಿಶ್ರಣ ಮಾಡಿದ್ರೆ 120 liter ಒಂದು ಎಕರೆ ಸಿಂಪರಣೆ ಮಾಡ್ಲಿಕ್ಕೆ ಸಾಕಾಗುತ್ತೆ. ಹೌದು, ಈಗ ನರ್ಸರಿಯವ್ರು ತೋಟಗಾರಿಕೆ ನರ್ಸರಿ ಇರ್ತಕ್ಕಂಥವ್ರು ಬಹಳ ಚೆನ್ನಾಗಿ ಯಥೇಚ್ಛವಾಗಿ ಬಳಸ್ಕೋಬಹುದು. ಬಳಸೋದ್ರಿಂದ ಏನಾಗ್ತದೆ, ಒಳ್ಳೆ ಗೊಬ್ಬರ ಸಿಕ್ಕಂಗಾಗ್ತದೆ ಗಿಡಕ್ಕೆ, ಆಮೇಲೆ ನಿಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ. ಟೊಮೆಟೊ ಬೆಳೆಗಳಲ್ಲಿ ಎಸ್ಪೆಷಲಿ ತರಕಾರಿ ಬೆಳೆಗಳಲ್ಲಿ ಹೂವಿನೇ ಹೆಚ್ಚು ಹೂವಿಗೆ ಬರ್ತಕ್ಕಂಥ ಪ್ರಚೋದನೆ, ಯಾಕಂದ್ರೆ ಜಿಬ್ಬರ್ಲಿನ್ ಹಾರ್ಮೋನ್ ಇರ್ತದೆ, ಅದಕ್ಕೆ ಜಿಬ್ಬರ್ಲಿನ್ ಹೂವು ಪ್ರಚೋದನೆ ಬರ್ತಕ್ಕಂಥ ಹಾರ್ಮೋನ್ ಅದು. ಆಕ್ಸಿಜನ್ ಬೇರೆ ಬೆಳವಣಿಗೆ ಬರ್ತಕ್ಕಂಥ ಹಾರ್ಮೋನ್, ಬೆಳವಣಿಗೆಯಿಂದ ಬೇರೆ ಬೆಳವಣಿಗೆ ಚೆನ್ನಾಗಿ ಬರುತ್ತೆ. ರೈತರು ಇನ್ನೊಂದು ತಿಳುವಳಿಕೆ ಏನಂದ್ರೆ, ಕಾಯಿಗಳು ಬಹಳ ಬೇಗ ಕೆಡದಿಲ್ಲ ಸರ್. ಕಾಯಿಗಳು ಬಹಳ ಬೇಗ, ನಾವ್ ಹೇಳ್ತೀವಿ ಲೈಫ್ ಸ್ಪ್ಯಾನ್ ಅಂತ ಹೇಳ್ತೀವಿ, ಲಾಂಜಿಬಿಟಿ ಅಂತ ಹೇಳ್ತೀವಿ. ನೀವು 4 days ಟೊಮೆಟೊ 4 days ಇಟ್ಟಿದ್ರೆ, ನೀವು ಎರೆಜಲ ಬಳಸಿದ್ರೆ ಅಂದ್ರೆ 8 days ಇಟ್ಟರು ಆ ಬೇಗ ಕೆಡೋದಿಲ್ಲ. ಶೆಲ್ಫ್ ಲೈಫ್ ಏನಿದೆಯಲ್ಲ, ಶೆಲ್ಫ್ ಲೈಫ್ ಜಾಸ್ತಿ ಆಗುತ್ತೆ. ಆ ದೃಷ್ಟಿಯಿಂದ ನಮಗೆ ಇವು 3 ರೀತಿಯೊಳಗ ಎರೆಹುಳುಗಳನ್ನ ಬಳಸಿದ್ರೆ ಮಾತ್ರ ನಾವು ಒಳ್ಳೆ ಇಳುವರಿ ತೆಗಿಲಿಕ್ಕೆ ಸಾಧ್ಯ ಆಗುತ್ತೆ. ಕಡಿಮೆ ಖರ್ಚಿನಲ್ಲಿ ಇಲ್ಲಿ ಇಳುವರಿಗಳನ್ನ ಎರೆಹುಳುಗಳನ್ನ ಈ ರೀತಿಯೊಳಗೆ ಬಳಸ್ಕೊಳ್ಬೇಕು ಸರ್. ಆಕ್ಚುಲಿ ನಾವು ಕೆಲವು ರೈತರು ಬಳಸ್ಕೊಳ್ತಾರೆ, ಬಟ್ ಗೊಬ್ಬರಕ್ಕೆ ಸೀಮಿತ ಆಗ್ಬಿಟ್ಟಿದ್ದಾರೆ ಅವ್ರು. ಯಾರು ಇರುನೆಲೆ ಕೃಷಿಗೆ ಬರ್ತಾ ಇಲ್ಲ, ಬಟ್ ಎರೆಜಲಕ್ಕೆ ಬದಲಾವಣೆ ಆಗ್ತಿಲ್ಲ. ಈ ಬದಲಾವಣೆ ಎರಡು ಬರಬೇಕು ನಮ್ಮ ಕೃಷಿಯೊಳಗೆ. ಬಂದ್ರೆ ಮಾತ್ರ ಕಡಿಮೆ ಖರ್ಚಿನೊಳಗೆ ಎರೆಹುಳುಗಳನ್ನ ಬೇರೆ ಬೇರೆ ರೀತಿಯೊಳಗೆ ಬಳಸ್ಕೊಳ್ಬಹುದು ಅಂತಕ್ಕಂಥದ್ದು. ಬಹಳಷ್ಟು ಬೇರೆ ಇದಾವೆ ಇನ್ನು ವೈಜ್ಞಾನಿಕವಾಗಿ, ಬಹಳಷ್ಟು ರಿಸರ್ಚ್ ನಡೀತಾ ಇದಾವೆ. ಬಟ್ ಈ ರೀತಿಯೊಳಗೆ ನಾವು ಕೃಷಿಯೊಳಗೆ ಇದನ್ನ ಬಳಸ್ಕೋಬಹುದು ಅಂತಕ್ಕಂಥ, ಎಲ್ಲ ರೈತರು ಇವುಗಳನ್ನ ಬಳಸ್ಕೊಳ್ರಿ ಅಂತಕ್ಕಂಥದ್ದು ಎರೆಹುಳುಗಳನ್ನ ಸರ್. ಒಳ್ಳೇದು ಪಂಪನಗೌಡ್ರೆ, ಇಷ್ಟೊತ್ತು ಸಾವಯವ ಕೃಷಿಯಲ್ಲಿ ಎರೆಹುಳುವನ್ನ ಯಾವ ಎಲ್ಲ ರೀತಿಯಲ್ಲೂ ನಾವು ಬಳಕೆ ಮಾಡಿಕೊಳ್ಬಹುದು, ಎರೆ ಗೊಬ್ಬರ ಅಲ್ಲದೆ ಈ ಈರುನೆಲೆಯನ್ನು ಮಾಡಿಕೊಂಡು ಅವುಗಳನ್ನು ಸಹ ಸಂಖ್ಯೆಯನ್ನು ವೃದ್ಧಿಯಾಗೋ ಹಾಗೆ ಮಾಡಿ ಅದನ್ನು ಮಾರಾಟ ಮಾಡೋದೊಂದು, ಅದನ್ನೇ ಬಳಸಿಕೊಂಡು ಬೇಕಾದರೆ ನಾವು ಎರೆ ಜಲವನ್ನು ಮಾಡ್ಕೊಳ್ಳೋವಂಥದ್ದು, ಇದು ಸುಲಭವಾಗಿ ಮಾಡ್ಕೊಳ್ಬೋದು. ಇದು ಆಗಿದ್ದೇ ಆದರೆ ಬಹುಶಃ ಇನ್ನು ಯಾವುದೇ ಒಂದು ಗೊಬ್ಬರವನ್ನು ಹಾಕುವಂತಹ ಅವಶ್ಯಕತೆ ಇರೋದಿಲ್ಲ. ವರ್ಷ ವರ್ಷಕ್ಕೂ ಇವುಗಳ ಪ್ರಮಾಣ ವೃದ್ಧಿಯಾಗೋದ್ರಿಂದ ಗೊಬ್ಬರದ ಒಂದು ಪ್ರಮಾಣ ಜಾಸ್ತಿ ಆಗುತ್ತೆ, ಸಾವಯವ ಇಂಗಾಲದ ಅಂಶ ಜಾಸ್ತಿ ಆಗುತ್ತೆ. ಇದೆಲ್ಲ ಯಾವಾಗ ಖರ್ಚು ಕಡಿಮೆ ಆಯಿತು ಖಂಡಿತ ಲಾಭದ ಅಂಶ ಕೃಷಿಯಲ್ಲಿ ಹೆಚ್ಚಾಗುತ್ತೆ. ನಾನು ಯಾಕೆಂದ್ರೆ ಯಾವುದು ಸಾವಯವ ಕೃಷಿ ಅಂತ ಬಂದಾಕ್ಷಣ ಮಣ್ಣಲ್ಲಿ ಫಲವತ್ತತೆ ವೃದ್ಧಿ ಆಗೋದಕ್ಕೆ ಮೂಲ ಕಾರಣ ಆರ್ಗಾನಿಕ್ ಕಾರ್ಬನ್ ಅಂತ ಡಿಸ್ಟೆನ್ ಫ್ಯಾಕ್ಟರ್ ಸರ್, ಸಾವಯವ ಇಂಗಾಲ ಅಂತಕ್ಕಂಥದ್ದು. ಇವತ್ತು ನಮ್ದು ಆರ್ಗಾನಿಕ್ ಕಾರ್ಬನ್ ಇಂಡಿಯಾದ ಭಾರತ ದೇಶದ ಒಂದು ಮಣ್ಣಿನ ಒಂದು ಫಲವತ್ತತೆ ಆರ್ಗಾನಿಕ್ ಕಾರ್ಬನ್ ಇದ್ರೆ ಬಹಳ ಕಡಿಮೆ ಪ್ರಮಾಣದಲ್ಲಿ, ನಾವು 0.3-0.4% ಅಷ್ಟೇ ಹೇಳ್ತಕ್ಕಂಥದ್ದು. ಅದು ವೃದ್ಧಿಸ್ಬೇಕಂತಂದ್ರೆ 1% ರೀಚ್ ಆಗಬೇಕು ಸರ್. 1% ಅಂತ ರೀಚ್ ಆಯ್ತಂದ್ರೆ ಅನ್ಬೋದು ನೀವು, 0.3-0.4 ಬರ್ಬೇಕಾದ್ರೆ ವರ್ಷಗಟ್ಟಲೆ ಬೇಕಾಗುತ್ತೆ ರೈತರು ನೆನ್ಪಿಟ್ಕೊಂಡಿರ್ರಿ. ನಾವು 0.3-0.4% ಅನ್ಬೇಕಾದ್ರೆ ಜಸ್ಟ್ ಒಂದೇ ಸರ್ 0.1 ಅಂತ ನೀವು ಅನ್ಬೋದು, ಬಟ್ 0.3-0.4% ಬರಬೇಕು ವರ್ಷಗಟ್ಟಲೆ ಬೇಕಾಗುತ್ತೆ ರಸಾಯನ ಗೊಬ್ಬರ ಬಳಕೆ ಕಡಿಮೆ ಮಾಡಿ ನೀವು ತ್ಯಾಜ್ಯ ವಸ್ತುಗಳು ಬಳಸಿದ್ರೆ. ಅಂದ್ರೆ ಯಾವಾಗ 1% ಅಂತ ಸಾವಯವ ಇಂಗಾಲ ರೀಚ್ ಆಯ್ತು, ನೀವು ಯಾವ ಬೆಳೆ ಬೆಳೆ ಹಾಕಿದ್ರೂ ಸಮೃದ್ಧವಾಗಿ ಬರುತ್ತೆ, ಯಾವ ಬೆಳೆಗೆ ಪೋಷಕಾಂಶಗಳನ್ನ ಕೇಳೋದಿಲ್ಲ. ಏನೋ ಪಂಪನಗೌಡರು ಈಗ ಇದಕ್ಕೆ ಸಂಶೋಧನೆಗಳನ್ನ ನಡೆಸ್ತಿದ್ದಾರೆ ಅಂತ ಹೇಳಿದ್ರಿ, 1 ಲೀಟರ್ ಎರೆ ಜಲದ ಉತ್ಪಾದನೆಗೆ ಎಷ್ಟು ವೆಚ್ಚ ಆಗ್ಬೋದು ಅಥವಾ 10 ಲೀಟರ್ಗೆ ಹೇಳೋದಾದ್ರೆ? ಈಗ ನೀವು ಉದಾಹರಣೆಗೆ ನಾನು ಹೇಳಿರ್ತಕ್ಕಂಥದ್ದು ಈಗೇನು, ಒಂದು ಸಿಮೆಂಟ್ ತೊಟ್ಟಿ ಅದನ್ನ ನಾನು ಹೇಳ್ಕೊಂಡೆ, ಆ ಹೆಚ್ಚುಗಳಲ್ಲಿ ಖರ್ಚಾಗಬೇಕಾದ್ರೆ ಕನಿಷ್ಠ 3-3,000 ರೂಪಾಯಿ ಬರ್ತದೆ ಸರ್ ಅಷ್ಟೇ ನಿಮಗೆ. ಅಂದ್ರೆ ತೊಟ್ಟಿ ತಗೊಂಡು ಬಕೆಟ್ ತಗೊಂಡು ಅವೆಲ್ಲ ಮಾಡ್ತಕ್ಕಂಥದ್ದು 3,000 ರೂಪಾಯಿ ಖರ್ಚು ಎಲ್ಲ ಎರೆ ಹುಳುವಿನ ಎಲ್ಲ ಒಂದು ಕಂಪ್ಲೀಟ್ ವೆಚ್ಚ ಮಾಡ್ಬೇಕಾದ್ರೆ ಪ್ರತಿ ದಿವಸಕ್ಕೆ ನಿಮ್ಗೆ ಹೆಚ್ಚು ಕಡಿಮೆ 5 ಲೀಟ್ರು ಬರ್ತದೆ ಸರ್. 5 ಲೀಟ್ರ್ ಸಿಗ್ತದೆ. 5 ಲೀಟ್ರಿನ ನೀವು ಅದನ್ನ ಕನ್ವರ್ಷನ್ ಮಾಡಿದ್ರೆ ಮತ್ತೆ ಅದು 25-30 ಲೀಟ್ರು ನಿಮಗೆ ಎರೆ ಜಲ ಆಗಿ ಸಿಂಪಡಣೆ ಮಾಡಲಿಕ್ಕೆ. ಇವತ್ತು ಮಾರ್ಕೆಟ್ನೊಳಗೆ ಎರೆ ಜಲ ಕೂಡ ಲಭ್ಯ ಇದೆ, 50 ರೂಪಾಯಿವರೆಗೂ ಮಾರಾಟ ಮಾಡ್ತಾರೆ. ಇವತ್ತು ಎರೆ ಜಲನ 50 ರೂಪಾಯಿಗೆ ಮಾರಾಟ ಮಾಡ್ತಾರೆ. ಎರೆ ಜಲನ ಮಾರಾಟ ಮಾಡೋದ್ರಿಂದ ನಿಮಗೆ ಆ ದೃಷ್ಟಿಯಿಂದ ಆಯ್ತು, ಪ್ಲಸ್ ನಿಮಗೆ ಸ್ವಾಭಾವಿಕವಾಗಿ ಅದೇ ರೈತರು ಬಳಸೋದ್ರಿಂದ ಅದರದ ಪರಿಣಾಮ ನಿಮಗೆ ಬಹಳಷ್ಟು ಇರ್ತದೆ. ಅಂದ್ರೆ ಬೇರೆ ಗೊಬ್ಬರಕ್ಕೆ ನಾವೇನು ಖರ್ಚು ಮಾಡ್ತಾ ಇದ್ವಿ ಅದರೆಲ್ಲ ಉಳಿತಾಯ ಆಗುತ್ತೆ. ಆಗುತ್ತೆ ಸರ್, 100% ಎರೆಹುಳುಗಳನ್ನ ಬಳಕೆ ಮಾಡ್ದಂಗೆ ಆಯ್ತು. ಬಟ್ ಒಂದ್ಸಲ ನೀವು ಖರ್ಚು ಮಾಡ್ತಕ್ಕಂಥದ್ದು ಒಂದೇ ಸಲ, ನೀವು ಪದೇ ಪದೇ ಖರ್ಚು ಮಾಡೋ ಅವಶ್ಯಕತೆ. ಒಂದ್ಸಲ ನಿಮ್ ಸಿಮೆಂಟ್ ತೊಟ್ಟಿ ತಂದಿಟ್ರಿ ಅಂತಂದ್ರೆ ಸಿಮೆಂಟ್ ತೊಟ್ಟಿ ನೀವು ಹಾಳಾಗೋದಿಲ್ಲ. ಏನು ಹಾಳಾದ್ರೂ ಬಕೆಟ್ ಸ್ವಲ್ಪ ತೊಂದರೆ ಆಗುತ್ತೆ, ಯಾಕಂದ್ರೆ ಬಕೆಟ್ ನಲ್ಲಿ ಕಾನ್ಸಂಟ್ರೇಷನ್ ಜಾಸ್ತಿ ಇರೋದ್ರಿಂದ, ಆಸಿಡ್ ಜಾಸ್ತಿ ಇರೋದ್ರಿಂದ ರಿಲೀಸ್ ಆಗಿದ್ರೆ ಬಕೆಟ್ ಸೀಳೋ ಚಾನ್ಸ್ ಇರುತ್ತೆ. ಒಂದು 15-20 ದಿವಸಕ್ಕೆ ಒಂದು ಕನಿಷ್ಠ ಒಂದು 5-6 ತಿಂಗಳು ಆದ್ಮೇಲೆ ಬಕೆಟ್ ಮೇಲೆ ರಿಪ್ಲೇಸ್ ಮಾಡ್ಬೋದು. ಅದು ಬಿಟ್ಟರೆ ಅದು ಒಂದ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥ, ಒಂದ್ ಟೈಮ್ ಇನ್ವೆಸ್ಟ್ ಮಾಡಿದ್ರೆ ಅತಿ ಕಡಿಮೆ ಖರ್ಚು ಆಗ್ಬಿಡುತ್ತೆ ಸರ್. ಮುಂದೆ ಬರ್ತಕ್ಕಂಥ ದಿವಸಗಳಲ್ಲಿ ನಿಮ್ಗೆ ಮಾರಾಟ ಇವತ್ತು ಮಾಡಿ ರೈತರು ಹೆಂಗಾಗಬೇಕು ಅಂದ್ರೆ ತಾವು ಬಳಕೆ ಮಾಡಬೇಕು, ಇತರ ರೈತರಿಗೆ ಮಾರಾಟ ಮಾಡಂಗೆ ಆಗಬೇಕು. ನಾನು ಹೇಳಿದೆ ಕೃಷಿ ಉದ್ದಿಮೆ ಆಗಬೇಕು, ಕೃಷಿ ಉದ್ದಿಮೆ ಆಗಬೇಕು, ತಾವು ಬಳಸಬೇಕು, ಬೇರೆ ರೈತರಿಗೆ ಅದನ್ನ ಬಳಕೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು ರೈತರಾದರು. ಅಂದ್ರೆ ಎರೆಹುಳುವನ್ನ ಒಂದು ಕಚ್ಚಾ ವಸ್ತುವಾಗಿ ನಾವು ಬಳಸ್ತಿದ್ವಿ, ಈಗ ಅದನ್ನ ಒಂದು ಫಿನಿಶ್ಡ್ ವಸ್ತುವಾಗೂ ಬಳಕೆ ಮಾಡಬೇಕು. ಯಾಕಂದ್ರೆ ಬಹಳಷ್ಟು ರೈತ ಯುವಕ ರೈತರಿದ್ರಿ, ರೈತರು ಯುವಕರಿದ್ರಿ, ಇದನ್ನ ಉದ್ದಿಮೆಯಾಗಿ ಮಾಡಿದ್ರೆ ನಿಮಗೆ ಬಹಳಷ್ಟು ಲಾಭದಾಯಕವಾಗಿದೆ. ಯಾಕಂದ್ರೆ ಇವತ್ತು ಎರೆಹುಳು ಗೊಬ್ಬರಕ್ಕೆ ಬಹಳಷ್ಟು ಬೇಡಿಕೆ ಇದೆ. ಜನ ಬಹಳಷ್ಟು ಸಾವಯವ ಕೃಷಿಗೆ ಹೋಗ್ತಂದ್ರೆ ಎರೆಹುಳು ಗೊಬ್ಬರಕ್ಕೆ ಬಹಳಷ್ಟು ರೈತರು ಕೇಳ್ತಾ ಇದಾರೆ, ಎರೆಹುಳಕ್ಕೂ ಬೇಡಿಕೆ ಇದೆ. ಇವತ್ತು ಎರೆಹುಳು ಗೊಬ್ಬರ ತಯಾರು ಮಾಡಿಕೊಳ್ಳೋಕೆ ಬಹಳಷ್ಟು ತೋಟಗಾರಿಕೆ ಇಲಾಖೆಯಿಂದ, ಕೃಷಿ ಇಲಾಖೆಯಿಂದ ಸಬ್ಸಿಡಿ ಕೊಡ್ತಾ ಇದಾರೆ ಸರ್. ಹೌದು, ಆ ಸಬ್ಸಿಡಿನೂ ಕೂಡ ರೈತರು ಉಪಯೋಗ ಮಾಡ್ಕೋಬೇಕಾಗಿತ್ತು. ಇದಕ್ಕೆ ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಮ್ಮ ಸಂಪರ್ಕಕ್ಕೆ ಬರಲಿ, ನಾವು ಪ್ರಾಜೆಕ್ಟ್ಗಳನ್ನ ಕೊಡಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಪ್ರಾಜೆಕ್ಟ್ಗಳಿದ್ದಾವೆ ಇವತ್ತು, ಎಲ್ಲೆಲ್ಲಿ ಏನೇನು ಲಭ್ಯ ಇದೆ, ಸಬ್ಸಿಡಿ ಲಭ್ಯ ಇದೆ ಅನ್ನೋದು ಕೂಡ ಮಾಹಿತಿ ಕೊಡ್ತೀವಿ. ಯಾರಾದರೂ ಮುಂದೆ ಬಂದು ಅಂತಂದರೆ ಕೃಷಿ ಉದ್ಯಮವಾಗಿ ಮಾಡ್ತೀವಿ ಅರೆ ಕೃಷಿ ಕೃಷಿನ ಅಂತೇಳಿದ್ರೆ ನೇರವಾಗಿ ಸಂಪರ್ಕಕ್ಕೆ ಬಂದರೆ ನಾವು ಅವ್ರನ್ನ ಆ ಉದ್ಯಮಿಗೆ ತಯಾರು ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ಕೊಡ್ತೀವಿ. ಈಗ ಕಾಯ್ತಾನೆ ಇರ್ತಾರೆ ಕಾರ್ಯಕ್ರಮ ಕೇಳ್ತಿರುವಂಥ ನಮ್ಮ ರೈತರು. ಇಷ್ಟೆಲ್ಲ ವಿಷಯಗಳನ್ನು ನಾವು ತಿಳಿಸಿದ್ರು ಸಹ ಅವರದೇ ಆದ ಕೆಲವು ಪ್ರಶ್ನೆ ಅನುಮಾನಗಳಿಗೆ ನಿಮಗೆ ಉತ್ತರವನ್ನು ಬಯಸ್ತಾ ಇರ್ತಾರೆ. ನಿಜ, ಡಾಕ್ಟರ್ ಪಂಪನಗೌಡ ಅವರೇ, ನಿಮ್ಮ ದೂರವಾಣಿ ಸಂಖ್ಯೆಯನ್ನು ನಿಧಾನವಾಗಿ ಕನ್ನಡದಲ್ಲಿ 3 ಸಾರಿ. ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದರೆ ನನ್ನ ದೂರವಾಣಿ ಸಂಖ್ಯೆ ಹೇಳ್ತೀನಿ, 740-740 ಅಂದರೆ 740-615-615 2815-2815. ನಾನು ಇನ್ನೊಂದು ಸಲ ರಿಪೀಟ್ ಮಾಡ್ತೀನಿ ನನ್ನ ನಂಬರ್ನ, 740-615-2815 740-615-2815. ಏನಾದರೂ ಹೆಚ್ಚಿನ ಮಾಹಿತಿ ನಿಮಗೆ ಏನಾದರೂ ಬೆರೆಹುಳು ಬಗ್ಗೆ ಅಥವಾ ಏನಾದರೂ ಮಾಹಿತಿ ಬೇಕಾಗಿತ್ತಂದರೆ ನೇರವಾಗಿ, ಇದು ನನ್ನ ವಾಟ್ಸಪ್ ನಂಬರ್ ಕೂಡ ಹೌದು, ವಾಟ್ಸಪ್ ನಂಬರ್ ಕೂಡ ಹೌದು, ಮೊಬೈಲ್ ನಂಬರ್ ಕೂಡ, ಎರಡನ್ನೂ ಕೂಡ ಏನೋ ಪ್ರಶ್ನೆ ಕೇಳಿದ್ರೆ ಅಥವಾ ಕೇಳಬಹುದು ಅಂತಕ್ಕಂಥದ್ದು ನನ್ನ ಒಂದು ಉದ್ದೇಶ. ಬಹಳ ಸಂತೋಷ ಡಾಕ್ಟರ್ ಬಿ ಪಂಪನಗೌಡ ಅವರೇ, ಇಷ್ಟೊತ್ತು ಈ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿಯಲ್ಲಿ ಎರೆಹುಳುವಿನ ಮಹತ್ವದ ಬಗ್ಗೆ ಗೊತ್ತಿದ್ದಕ್ಕಿಂತನೂ ಗೊತ್ತಿಲ್ಲದೇ ಇರೋದೇ ಭಾಳ ಜಾಸ್ತಿ ಇತ್ತು. ಆ ಹೊಸ ವಿಚಾರಗಳ ಬಗ್ಗೆ ಹೊಸ ರೀತಿಯಲ್ಲಿ ಅವುಗಳನ್ನೆಲ್ಲ